ಹಣ್ಣಿನ ಬೆಳೆ ಹೋಲಿಸ್ಕೊಂಡ್ರೆ ಹಣ್ಣಿನ ರಾಜ ಮಾವು, ಅದು ಸುಮಾರು ಒಂದು 13 ಗಿಡ ಮಾವಿನ ಗಿಡ ಇದೆ ನಮ್ಮಲ್ಲಿ. ಅದರಲ್ಲೂ ನಿಮಗೆ ಮನೆಯವರೆಲ್ಲ ತಿಂದು ಮಾರಾಟನೂ ಮಾಡ್ತೇನೆ, ಅದರಲ್ಲಿ ಆದಾಯನೂ ಬರುತ್ತೆ. ನಾವು ಹೊರಗಡೆ ಮಾರ್ಕೆಟ್ಗೆ ಹೋಗಿ ಎಲ್ಲ ದುಡ್ಡು ಕೊಟ್ಟು ಹಣ್ಣುಗಳು ತಂದ್ರೆ ನಮಗೆ ಬಂದಂತ ಆರ್ಥಿಕವಾದ ಇದಾಗುತ್ತೆ. ಆದ್ರಿಂದ ನಾನು ಎಲ್ಲ ಜಾತಿ ಗ್ರೀನ್ ಆಪಲ್ ಆಗ್ಬೋದು, ರೆಡ್ ಆಪಲ್ ಆಗ್ಬೋದು, ಮೋಸಂಬಿ, ನಿಂಬೆಹಣ್ಣಿನ ಗಿಡ, ನಂತರ ಬಾದಾಮಿ ಗಿಡನೂ ಹಾಕಿದ್ದೀನಿ ನಾನು, ಪ್ಯಾರಲಹಣ್ಣಿನ ಗಿಡನೂ ಹಾಕಿದ್ದೀನಿ. ಮನೆಗೆ ಬಳಸೋದಕ್ಕೋಸ್ಕರ ಎಲ್ಲಾ ಜಾತಿ ಸಪೋರ್ಟ್ ಆಗಿರ್ಬೋದು, ಎಲ್ಲಾ ಜಾತಿ ಹಣ್ಣಿನ ಗಿಡಗಳನ್ನು ನಾನು ಹಾಕೊಂಡು ನಮ್ಮ ತೋಟದಲ್ಲಿ ಅಂತರ ಬೆಳೆಯಾಗಿ ಮಧ್ಯೆ ಸಾಲಿನಲ್ಲಿ ಎರಡು ಅಡಿಕೆ ಗಿಡದ ಮಧ್ಯೆ ಒಂದು ಹಣ್ಣಿನ ಗಿಡ, ಎರಡು ಅಡಿಕೆ ಗಿಡದ ಮಧ್ಯದಲ್ಲಿ ಏನಾದರೂ ಒಂದು ತರಕಾರಿ ಗಿಡಗಳು, ಈ ರೀತಿಯಲ್ಲಾಗಿ ಸಮಗ್ರ ಕೃಷಿಯಲ್ಲಿ ನಾನು ಅಳವಡಿಸಿಕೊಂಡು ಜೀವಾಮೃತನೇ ನಾನು ಉಪಯೋಗಿಸ್ತೀನಿ. ಈಗ ಹಣ್ಣಿನ ಬೆಳೆಗಳು ಅಂತಂದ್ರೆ ಅಂದ್ರೆ ಸಪರೇಟ್ ಆಗಿ ಬೆಳೀತಾ ಇಲ್ಲ, ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೀತಾ ಇಲ್ಲ? ಹೌದೌದು, ಮಿಶ್ರ ಬೆಳೆ ಪದ್ಧತಿ. ಏನೇನು ಬೆಳೆ ಇಟ್ಟಿದ್ರೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ? ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮೋಸಂಬಿ ಇದೆ, ಇದು ಸಪೋಟ ಇದೆ, ಪ್ಯಾರಲಹಣ್ಣು ಇದೆ, ಗ್ರೀನ್ ಆಪಲ್ ಇದೆ, ಆಮೇಲೆ ವಾಟರ್ ಆಪಲ್, ಇಂಥವು ಅನೇಕ ಎಲ್ಲಾ ಜಾತಿ ತಳಿ ಗಿಡಗಳನ್ನ ನಾನು ಹಣ್ಣಿನ ಗಿಡಗಳನ್ನ ಹಾಕೊಂಡು ಬೆಳಿತೀನಿ. ಹೇಗೆ ಬೆಳಿತಾ ಇದ್ರೆ ಅಡಿಕೆ ಒಳಗಡೆ ಈ ಹಣ್ಣಿನ ಬೆಳೆಗಳೆಲ್ಲ ಮಿಶ್ರ ಬೆಳೆಯಾಗಿ? ಎರಡು ಅಡಿಕೆ ಗಿಡದ ಮಧ್ಯಕ್ಕೆ ಒಂದು ಹಣ್ಣಿನ ಗಿಡ, 8 ಅಡಿ 9 ಅಡಿ ಅಡಿಕೆ ಗಿಡ ಇರ್ತವೆ, ಮಧ್ಯದಲ್ಲಿ ಒಂದು ಹಣ್ಣಿನ ಗಿಡ, ಅದ್ರ ಎಲೆ ಎಲ್ಲ ಉದುರುತ್ತೆ, ಗೊಬ್ಬರ ಆಗುತ್ತದೆ, ಗಿಡಗಳು ನೆರಳಾಗಿರುತ್ತೆ. ಬಾಳೆನೂ ಅಷ್ಟೇ, ಎರಡು ಅಡಿಕೆ ಗಿಡದ ಮಧ್ಯಕ್ಕೆ ಒಂದು ಬಾಳೆ ನೆರಳಾಗಿರುತ್ತೆ, ಅದು ಜಾಸ್ತಿ ಬಲವಾದಾಗ ತೆಗೆದು ಅದನ್ನ ಮಲ್ಚಿಂಗ್ ಮಾಡಿದ್ರೆ ಅದರ ಒಂದು ಸಾವಯವ ಗೊಬ್ಬರಕ್ಕೆ ಅನುಕೂಲ ಗಿಡಗಳಿಗೆ, ಆತರ ಎಲ್ಲ ಮಾಡ್ತೀನಿ. ಜೀವಾಮೃತನೂ ಸಹ ಮಾಡ್ತೀವಿ ನಾವು, ಎಲ್ಲಾ ಗಿಡಗಳಿಗೂ ಹಾಕ್ತೀನಿ. ಗಿಡದ ಪ್ರಮಾಣದ ಮೇಲೆ 1 ಲೀಟರ್ ಇಂದ 3 ಲೀಟರ್ ವರೆಗೂ ಜೀವಾಮೃತನೂ ಹಾಕ್ತೀನಿ ನಾನು. ಅದರಿಂದ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ, ಆರ್ಥಿಕವಾಗಿ ಆರೋಗ್ಯ ನಮಗೆ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಆರೋಗ್ಯವಾಗಿದ್ರೆ ತಾನೇ ಕೃಷಿಯೊಳಗೆ ಖುಷಿಯಾಗಿ ಕೆಲಸ ಮಾಡೋದು. ಯಾವತ್ತೇ ನಾವು ಭೂಮಿಗೆ ಹೋದ್ರು ಭೂಮಿ ತಾಯಿನ ನಮಸ್ಕಾರ ಮಾಡಿ ನಾವು ಭೂಮಿಗೆ ಹೋಗ್ಬೇಕು. ಮಣ್ಣಿಂದ ಆಯ, ಮಣ್ಣಿಂದ ಕಾಯ, ಮಣ್ಣಿನಲ್ಲಿ ನಾವು ಆಯುವಾಗಿದ್ರೆ ನಾವು ಕಾಯುವಾಗಬಹುದು, ಎಲ್ಲದನ್ನು ನಾವು ಕಾಣಬಹುದು. ನಾವು ಕೃಷಿ ತೋಟಕ್ಕೆ ಹೋಗಿ ಕಾಲಿಡ್ತಿದ್ದಂಗೆ ಖುಷಿಯಾಗಿರ್ಬೇಕು, ಆವಾಗ ನಮ್ಮನ್ನು ನೋಡಿ ಅದು ನಗುತ್ತೆ, ನಾವು ನಗುತ್ತೀವಿ. ಆತರ ನಾವು ಮಾಡ್ಕೊಂಡು ಹೋಗ್ಬೇಕು. ಖುಷಿಯೊಳಗೆ ಖುಷಿಯಾಗಿದ್ರೆ ಮಾಡಬಹುದು, ಬೇಜಾರ ಮಾಡ್ಕೋಬಾರ್ದು. ಒಂದು ಬೆಳೆ ಲಾಸ್ ಆದ್ರೂ ಇನ್ನೊಂದು ಬೆಳೆ ಏನಾದ್ರೂ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ. ಅದರಿಂದ ನಾವು ಯಾವತ್ತೂ ಖುಷಿಯಾಗಿ ಕೆಲಸ ಮಾಡಬೇಕು. ಯಾವ್ಯಾವ ಮರ ಗಿಡಗಳೇ ನಮಗೆ ಅನುಭವ ತರ್ತವೆ, ಈ ಬೆಳೆ ಯಾಕೆ ಸ್ವಲ್ಪ ಮಂಕಾಯಿತು, ಈ ಬೆಳೆ ಯಾಕೆ ಚೆನ್ನಾಯ್ತು ಅಂದ್ರೆ ಇದಕ್ಕೆ ಏನ್ ಕೊರತೆ ಇದೆ ಅಂತ ನಾವೇ ಅದನ್ನ ನೋಡಿ ನೋಡಿ ಕಲಿತು ಮಾಡೋ ಅಂತ ಒಂದು ನಮ್ಮ ಕೃಷಿ ಒಳಗೆ ಎಲ್ಲಾ ತರದ ವಿಜ್ಞಾನಿಗಳು ಇದಾರೆ ನನ್ನ ಭಾವನೆ ಆಗ್ಬಿಟ್ಟಿದೆ. ಆದ್ರಿಂದ ನಾವು ಕೃಷಿ ಮಣ್ಣನ್ನ ಯಾವತ್ತೂ ನಾವು ಕೆಡಿಸಬಾರ್ದು. ಅದನ್ನ ನಾವ್ ಹೆಂಗ ಆರೋಗ್ಯ ಕಾಪಾಡ್ಕೊಂತೀವಿ, ಮಣ್ಣನ್ನು ಹಂಗೆ ಮಾಡ್ಬೇಕು. ಮಣ್ಣಿನಲ್ಲೇ ಜೀವ ಇದೆ, ಯಾರೇನ್ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ, ನಾನ್ ತಿಳಿದ ಮಟ್ಟಿಗೆ ಜೀವ ಇದೆ. ನೀರು ಜಲ ಅದಕ್ಕೂ ಜೀವ ಜಲವೇ ಇದೆ. ಅದೆಲ್ಲದು ಇದ್ರೆ ಗಿಡಗಳು ಕೂಡ ಪ್ರತಿಯೊಂದಕ್ಕೂ ಅವಕ್ಕೆ ಜೀವ ಇದ್ದೇ ಇರುತ್ತೆ. ಹಂಗೆ ಎಲ್ಲಾ ಗಿಡ ಪ್ರತಿಯೊಂದು ದವಸ ಧಾನ್ಯಗಳಿಗೂ ಜೀವ ಇದ್ದೇ ಇದೆ. ಜೀವ ಇಲ್ದಿದ್ರೆ ಬೆಳೆಯಕ್ ಆಗೋದಿಲ್ಲ. ಹಾಗಾಗಿ ನಾವು ತ್ಯಾಜ್ಯ ಅಲ್ಲಿ ಏನು ಕೃಷಿಯೊಳಗೆ ಬರುತ್ತೋ, ಎಡಮಟ್ಟೆ ಆಗ್ಬೋದು, ಕುರಮಳಿಕೆ ಆಗ್ಬೋದು, ಗರಿ ಆಗ್ಬೋದು, ತ್ಯಾಜ್ಯ ವಸ್ತು, ಬೆಳೆದಂತ ಕಳೆ ಎಲ್ಲ ಬ್ರಷ್ ಕಟರ್ ಹೊಡ್ಕೊಂಡ್ಬಿಟ್ಟು ಅದರಲ್ಲೇ ಜೈವಿಕವಾಗಿ ಅದು ಅದ್ರ ಗೊಬ್ಬರ ಆಗ್ತಾ ಇರುತ್ತೆ, ಎರೆಹುಳನು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ನಾವು ಸೀಮೆ ಗೊಬ್ಬರದ ಅಂಗಡಿಗೆ ಹೋಗಿ ಸಾಲಾಗಿ ಬ್ಯಾಗ್ ಹಿಡ್ಕೊಂಡು ನಿಂತ್ಕೋಣ ಅಂತ ಭ್ರಮೆ ಏನಿಲ್ಲ ನಮ್ಗೆ. ಅದರಿಂದ ನಾನು ಎಲ್ಲಾ ರೈತ ಬಾಂಧವರಿಗೆ ಹೇಳೋದು, ಫಸ್ಟ್ ಭೂಮಿ ಮಣ್ಣನ್ನು ನಾವು ಕಾಪಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಭೂಮಿ ಮಣ್ಣಿಗೆ ನಾವು ವಿಷ ಹಾಕಿದ್ರೆ ನಾವು ತಿನ್ನೋ ಆಹಾರನು ವಿಷವಾಗುತ್ತೆ. ಆದ್ರಿಂದ ನಾವು ಭೂಮಿ ಮಣ್ಣನ್ನ ಫಲವತ್ತತೆ ಕೊಟ್ಕೊಂಡು ಅದಕ್ಕೆ ಶಕ್ತಿ ಇದ್ರೆ ನಾವು ಶಕ್ತಿಯಾಗಿರ್ತೀವಿ. ಯಾವ ಧಾನ್ಯ ಬೆಳೆ ಯಾವ ಹಣ್ಣೆ ಬೆಳೀಲಿ, ಪ್ರತಿಯೊಂದು ನ್ಯಾಚುರಲ್ ಆಗಿ ಈಗ ಬಾಳೆಗೊನೆ ಎಲ್ಲ ಔಷಧಿ ಹಾಕಿ ಹಣ್ಣು ಮಾಡ್ತಾರೆ, ಅದು ಆರೋಗ್ಯಕ್ಕೆ ಸರಿ ಇಲ್ಲ. ನಾವು ಹಾಗೇನೆ ಕಲರ್ ಬಂದ್ಮೇಲೆ ಗೊನೆ ಹೊಡೆದ್ಬಿಟ್ಟು ನಾವು ಡ್ರಮ್ನೊಳಗೆ ಇಡ್ತೀವಿ, ಮ್ಯಾಗ್ ಮುಚ್ಚುತ್ತೀವಿ. 2 ದಿನ ಬಿಟ್ಟು ತೆಗೆದ್ರೆ ಕಲರ್ ಬಂದಿರುತ್ತೆ, ತೆಗೆದು ಒಂದು ಸಾಕಿದ್ರೆ ಹಣ್ಣು ತಿನ್ನಕ್ ಬರುತ್ತೆ. ನಾವೇನು ಹಾಕೋದಿಲ್ಲ, ಅದಕ್ಕೆ ನ್ಯಾಚುರಲ್ ಆಗಿ ಹಣ್ಣಾಗ್ತವೆ, ಏನೇನು ಹಾಕೋದಿಲ್ಲ. ಆಮೇಲೆ ಗಿಡಗಳಿಗೂ ಅಷ್ಟೇ, ನಾಟಿ ಒಂದು ಹಸಿನ ಗಂಜಿಳ 1 ಲೀಟರ್, ಅದಕ್ಕೆ 1 ಲೀಟರ್ ಹುಳಿ ಮಜ್ಜಿಗೆ ಆಗ್ಬೋದು, ನಿಂಬೆಹಣ್ಣಿನ ರಸ ಇಂಥವೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು, ಮತ್ತೆ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಇದನ್ನು ಎಲ್ಲ 1/4 ಲೀಟರ್ 1/4 ಲೀಟರ್ ಮಿಕ್ಸ್ ಮಾಡ್ಕೊಂಡು ಗಿಡಗಳು ಸ್ಪ್ರೇ ಮಾಡಿಬಿಟ್ರೆ ಯಾವ್ದೇ ಒಂದು ಪ್ಯಾರಲಹಣ್ಣು ಆಗ್ಬೋದು, ಚಿಕ್ಕಿ ರೋಗ ಬರೋದಿಲ್ಲ, ಹುಳ ಬರೋದಿಲ್ಲ, ಬಂದ್ರು ತಕ್ಷಣ ಹೋಗ್ಬಿಡ್ತವೆ, ಅನುಕೂಲ ಆಗುತ್ತೆ. ಅದರಿಂದ ನಾವು ಕೆಮಿಕಲ್ ಆಗಿ ಯಾವ್ದೇ ತರವಾದ ಔಷಧಿನೂ ನಾವು ಅಂಗಡಿಯಿಂದ ತಂದು ಗಿಡಗಳೇ ನಾವು ಸ್ಪ್ರೇ ಮಾಡಬಾರ್ದು. ನಾವಾಗೆ ನಾವು ನಮ್ದು ಏನ್ ತಯಾರು ಅಲ್ಲಿ ಮಾಡ್ತೀವೋ ಅದನ್ನೇ ನಾವು ಸ್ಪ್ರೇ ಮಾಡಬಹುದು, ಗಿಡಕ್ಕೆ ಯಾವ ರೋಗನೂ ಬರೋದಿಲ್ಲ. ಈಗ ಅಡಿಕೆ ಸ್ಪ್ರೇ ಮಾಡ್ತೀರಾ ಅದನ್ನ? ಅಡಿಕೆ ನಾವು ಜೀವಾಮೃತ ಬುಡಕ್ ಬಿಡ್ತೀವಲ್ಲ, ಗಿಡಕ್ಕೆ ಏನು ಅದ ರೋಗ ಏನು ಕಾಣಿಸಲ್ಲ, ಬರೋದಿಲ್ಲ, ರೋಗ ಏನ್ ಬಿಡಲ್ಲ. 15 ದಿವಸ, 20 ದಿವಸ ಹಿಂಗೆ. ಅದು ಯಾಕೆಂದ್ರೆ ಏಳು ದಿವಸ ನಾವು ಒಂದೇ ಕಡೆಗೆ ರೊಟೇಟ್ ಮಾಡ್ತಿರ್ತೀವಿ, ಅದಕ್ಕೆ ಬೆಲ್ಲ ಹಾಕಿರ್ತೀವಿ, ಬೆಲ್ಲಕ್ಕೆಲ್ಲ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗ್ಬಿಡುತ್ತೆ, ಅದು ಅನುಕೂಲ ಆಗುತ್ತೆ. ದ್ವಿದಳ ಧಾನ್ಯ ಇಟ್ಟು ಹಾಕ್ತೀನಿ, ಅದಕ್ಕೆ ಟ್ರೈಕೋಡರ್ಮ ಇಂಥವೆಲ್ಲ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಅಂತಂತವಾಗಿ ಒಂದು ಲೀಟ್ರ್ ಎರಡು ಲೀಟ್ರ್ ಮೂರು ಲೀಟ್ರ್ ಹಿಂಗೆಲ್ಲ ಕುಟ್ಕೊಂಬಂದ್ರೆ ಗಿಡಗಳು ಚೆನ್ನಾಗುತ್ತೆ, ಹಸಿರಾಗಿರುತ್ತೆ, ಯಾವುದೇ ತರವಾದ ಕಲರ್ ಬಂದಿರೋದಿಲ್ಲ. ಆದರೆ ನಮ್ಮ ತೋಟಕ್ಕೆ ಕೆಲವರೆಲ್ಲ ಹೇಳ್ತಾರೆ ಸುಳಿಬಿದ್ದೋದು ಹಾಗೆ ಹೀಗೆ ಸುಲಿಯೋಕ್ಕಾಗಿಲ್ಲ ಹಂಗೆ ಹಿಂಗೆ ಅಂತಾರೆ. ನಮ್ಮಲ್ಲಿ ಇವತ್ತು ಕೂಡ ಎಳ್ನೀರು ತಿನ್ಬಹುದು, ಕಾಯಿನೂ ಕೆಡಬಹುದು, ಫಲವತ್ತತೆ ಮರಗಳು ಅಂದ ಚಂದದಲ್ಲೂ ಇದಾವೆ ನೋಡೋದು. ಖುಷಿಯಾಗಿ ಕೂತ್ಕೊಂಡು ನೋಡ, ಆ ಮರದಲ್ಲಿ ಇಷ್ಟರಳು, ಈ ಮರದಲ್ಲಿ ಇಷ್ಟರಳಿರು, ಹಿಂಗ್ ನೋಡಬಹುದು ನಾವು. ಕೆಲವ್ರು ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಅಂತಂದ್ರೆ ಅವರು ತೋಟದಲ್ಲಿ ಜವಾಬ್ದಾರಿ ಇರಲ್ಲ, ಅವ್ರಿಗೆ ಭಯ ಇರಲ್ಲ, ತೋಟದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಖುಷಿ ಇರಲ್ಲ. ಅದು ಬೇಜವಾಬ್ದಾರಿಯಿಂದ ಅವ್ರು ಆಗ್ತಂತ ಬೆಳೆ ಗಿಡ ಮರಗಳು ಎಲ್ಲಾ ಹೋಗ್ಬಿಡ್ತಾವ, ಏನು ಮಾಡೋದಕ್ಕೆ ಬರಲ್ಲ. ಒಬ್ಬ ರೈತ ರಾಗಿ ತಗೊಂಡು ಹೋಗ್ಬಿಟ್ಟು ಬಿತ್ತನೆ ಮಾಡ್ತಾನೆ, ಮನೆಗೆ ಬರ್ತಾನೆ, ಸುಮಾರು ತಿಂಗಳಾದ್ರೂ ಹೋಗಲ್ಲ, ಎರಡು ತಿಂಗಳಾದ್ರೂ ಹೋಗಲ್ಲ, ಏನಿಲ್ಲ. ಅಲ್ಲಿ ಆ ಬಿತ್ತನೆ ಮಾಡದಂತ ಸಂದರ್ಭದಲ್ಲಿ ಒಂದು ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಪೂರ್ವಿಕರ ಒಂದು ಗಾದೆ ಇದು, ಕಳೆ ಅಕ್ಕಪಕ್ಕದಲ್ಲಿ ಇತ್ತು, ಅಕ್ಕಪಕ್ಕದಾಗಿರೋ ಕಳೆಯನ್ನ ಈ ರೈತ ತೆಗೆದು ಬಿತ್ತನೆ ಮಾಡ್ಲಿಲ್ಲ, ಕಳೆ ಒಳಗೆ ರಾಗಿ ಬಿತ್ತನೆ ಮಾಡ್ದ. ಬಂದ ವಾಪಸ್ ಮನೆಗೆ ಆ ಕಳೆ ಹೇಳ್ತು, ನಿನ್ನ ರೈತ ಬಂದ ಯಜಮಾನ ಬಂದು ನೀನ್ ಬಿತ್ತನೆ ಮಾಡೋದ, ನನ್ನ ಮುಂದೆ ನೀನ್ ಬೆಳಿತೀಯ? ಸಾಧ್ಯ ಇಲ್ಲ, ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ, ನಾನ್ ಬೆಳೆದ್ ನಿಂತಿದ್ದೀನಿ, ನೀನ್ ಹುಟ್ಟಿ ಬರೋದ್ರೊಳಗೆ ಇದಕ್ಕಿಂತಲೂ ಜಾಸ್ತಿ ಬೆಳಿತೀನಿ ಅಂತ. ಯಾವುದು? ಕಳೆ. ರಾಗಿ ಹೇಳ್ತು, ರಾಜ ನೀನ್ ಕಳೆ ಕಳೆದೋಗ್ತೀಯ, ನೀನ್ ಇರಲ್ಲ, ನಾನ್ ರಾಜ ಯಾವತ್ತೂ, ದೇಶ ಸಾಕ ಅಂತ ರಾಜ ನಾನು, ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೆ ಎಲ್ಲಾ ಆಹಾರವಾಗಿ ನಾನು ಬೆಳೆಯ ಅಂತ ಬೆಳೆ ರಾಜ ನಾನು, ರಾಜ ನಾನು. ನನ್ನ ಬಿತ್ತನೆ ಮಾಡಿ ಹೋದ್ನಲ್ಲ ನನ್ನ ಒಡೆಯ, ಅಂದ್ರೆ ರಾಜ ನನ್ನ ಯಜಮಾನ ಒಡೆಯ ಬಿತ್ತಿ ಹೋದ, ಅವನು ಬಂದು ನಿನ್ನ ಶಿರಚ್ಛೇದನೆ ಮಾಡ್ತಾನೆ. ನನ್ ಬಿತ್ತಿ ಹೋಗಿದ್ದಾನೆ, ಇಪ್ಪತ್ತು ದಿವಸಕ್ಕೆ ಬಂದು ಶಿರಚ್ಛೇದನೆ ಮಾಡ್ತಾನ ಅವನು ನಿನ್ನ, ಅಂದ್ರೆ ಕಳೆ ನಾಶ ಕುಂಟೆ. ಇಪ್ಪತ್ತು ದಿವಸ ಆಗ್ತಿದ್ದಂಗೆ ನಾವು ಬಿತ್ತನೆ ಮಾಡ್ತಿದ್ದು ಗೆಣಿಗಾಕ ಕುಂಟೆ ಹೊಡೆದ್ರೆ ಕಳೆ ಹೋಗೋದು, ಅಲ್ಲಿ ಶಿರಚ್ಛೇದನೆ ಮಾಡ್ದಂಗೆ. ಈ ಬಿತ್ತು ಹೋದಂತ ರೈತ ಇಪ್ಪತ್ತಾರು ದಿವಸ ಆದ್ರೂ ಇಲ್ಲ, ತಿಂಗಳಾದ್ರೂ ಇಲ್ಲ, ಏನು ಇಲ್ಲ, ಬೆಳೆ ಬೆಳೆದ್ ನಿಂತ್ಕಂತು ಆವಾಗ ನಗುತ್ತಾ ಹೇಳ್ತದು, ಕಳೆ ಎಲ್ಲಿ ಶಿರಚ್ಛೇದನೆ ಮಾಡ, ನಿನ್ನ ಒಡೆಯ ಬರಲೇ ಇಲ್ಲ. ರಾಜನಿಗೆ ನೋವಾಯ್ತು, ರಾಜರ ರಾಗಿಗೆ ನೋವಾಯ್ತು, ವ್ಯಥೆ ಪಟ್ಟು ನನ್ನ ಒಡೆಯ, ನಾನು ಬಿತ್ತನೆ ಮಾಡದಂತ ಒಡೆಯ ಸತ್ತೋಗ್ಬಿಟ್ಟ, ಮರಣ ಹೊಂದಿದ ಅವನು, ನನ್ನ ಯಾರು ನೋಡ್ತಾರೆ, ನನ್ನ ಪೋಷಣೆಗೆ ಯಾರು ನನಗಿಲ್ಲ, ನನ್ನ ರಕ್ಷಣೆಗೆ ಯಾರು ಇಲ್ಲ, ಯಾರು ಇಲ್ದೇ ಇರೋದ್ರಿಂದ ನಿನಗೆ ಬಲ ಬಂತು, ನೀನ್ ಬೆಳೆಯಂತು ರಾಗಿ. ಸೊ ತಪ್ಪ್ಯಾರ್ದಿದು? ರಾಜನ್ ಬಿತ್ತಿದಂತ ರೈತ. ಹೌದು, ಆ ರೈತ ಜವಾಬ್ದಾರಿಯುತವಾಗಿ ಹೋಗಿ ಆ ರಾಗಿ ಬೆಳೆ ಬಿತ್ತಿ ನಾವು ಯಾವ್ಯಾವ ಟೈಮ್ಗೆ ಏನ್ ಮಾಡಬೇಕು ಅನ್ನೋದು ಅವನ ಮನವರಿಕೆ ಆಗಿ ಭಯವಾಗಿ ಅದನ್ನ ಕಳೆ ನಾಶ ಮಾಡಿದ್ರೆ ರಾಜ ರಾಗಿ ಬೆಳೆಯೋದು, ಅವನಿಗೆ ಆಹಾರವಾಗದು, ಹಕ್ಕಿ ಪಕ್ಷಿಗಳಿಗಾಗದು, ಪ್ರಜೆಗಳಿಗಾಗದು, ಕಳೆ ನಾಶ ಮಾಡ್ದಂಗಾಗದು ಅಲ್ವರ. ಬೆರಿಕೆ ಹುಲ್ಲು ಅದು ಹೇಳ್ತು ನಗ್ತಾ, ಕೌಟ್ಲೆ ಹುಲ್ಲು ಹೇಳ್ತಂತದು, ಕೌಟ್ಲೆ ಹುಲ್ಲು ನೀನ್ ಬೆಳೆದ್ ನಿಂತಿದ್ಯಾ, ಸುಮ್ನೆ ನೀನ್ ನಗಬೇಡ, ನಿನ್ ಒಡೆಯ ಬಂದ್ ಕಿತ್ತಲ್ಲಿ ಬದಿಗಿಟ್ರೆ ಐದತ್ತು ನಿಮಿಷದಲ್ಲಿ ನೀನ್ ಬಾಡೋಗ್ತೀಯ. ಈ ಗರಿಕೆ ಹೇಳ್ತು, ನಾನು ಸುಮಾರು 10 ವರ್ಷ ಅಲ್ಲ 12 ವರ್ಷ ಮರದ ಅಕ್ಕಿ ಗೂಡಾಗಿದ್ದು, ಅಕ್ಕಿ ಗೂಡು ಕಟ್ಕೊಳ್ತಾ ವಾಸಕ್ಕೆ, ಆ ಗೂಡು ಕೆಳಗೆ ನಾನು ಬಿದ್ರೂ ಕೂಡ ಗಂಡು ಗಂಡಿಗೂ ನಾನು ಚಿಗಿರ್ತೀನಿ, ನಾನು ಏನೂ ಮಾಡೋಕ್ಕಾಗಲ್ಲ. ಇಂಥ ಹಲವಾರು ವಿಚಾರಗಳನ್ನ ತಿಳ್ಕೊಂಡು ರೈತ ಮುಂದೆ ಕಾಲಿಟ್ರೆ ಯಾವ್ಯಾವ ಟೈಮ್ಗೆ ಏನೇನು ಕಳೆ ನಾಶ ಮಾಡಬಹುದು, ಕಳೆ ನಾಶಕ ಔಷಧಿ ಹೊಡಿಬಾರ್ದು, ಭೂಮಿಗೆ ವಿಷ ಆಗ್ತಂಗ ಆಗ್ತದೆ, ಅದರಲ್ಲಿ ಎರೆಹುಳ ಸಾಯ್ತವೆ, ಇಂಥವೆಲ್ಲ ಮಾಡ್ದಂಗೆ. ಈ ಪಾರ್ಥೇನಿಯಂ ಗಿಡ ಇದೆಯಲ್ಲ, ಹೂವು ಆಗೋದಕ್ಕೆ ಬಿಡೋದಕ್ಕೆ ಮೊದಲೇ ಮಲ್ಚಿಂಗ್ ಮಾಡ್ಬೇಕು, ಅದು ಗೊಬ್ಬರನೂ ಆಗ್ತದೆ, ನಾವು ಹೆಚ್ಚಿಗೆನೂ ಮಾಡೋದಿಲ್ಲ, ಹಸಿರಲ್ಲೇ ಗೊಬ್ಬರನೂ ಆಗ್ಬಿಡ್ತದೆ. ಆಮೇಲೆ ಸೆಣಬು ತೊಳಿತೀವಿ, ಅದು ಚೆನ್ನಾಗಿ ಇನ್ನೇನು ಹೂ ಬರ ಲೆಕ್ಕಕ್ಕೆ ಬಂದಾಗ ಅದನ್ನ ಮಲ್ಚಿಂಗ್ ಮಾಡಿದ್ರೆ ಅದು ಸಾವಯವ ಗೊಬ್ಬರ ಆಗ್ತದೆ, ಅದು ಯಾವುದೇ ವಿಷಕಾರಿ ಆದಂತಲ್ಲ. ಡಯಾಂಚ ಅದು ಅಷ್ಟೇನೆ. ಇವ ಇಂಥವನ್ನೆಲ್ಲ ಅಳವಡಿಸಿ ನಾವು ಭೂಮಿ ಮಾಡಿದ್ರೆ ಭೂಮಿ ಮಣ್ಣು 100 ಪಾಲು ಫಲವತ್ತತೆ ಇರುತ್ತೆ, ಆ ಮಣ್ಣು ಆರೋಗ್ಯವಾಗಿರುತ್ತೆ. ಮಣ್ಣು ಆರೋಗ್ಯವಾಗಿದ್ರೆ ನಾವು ಬೆಳೆಯ ದವಸ ಧಾನ್ಯನೂ ಆರೋಗ್ಯವಾಗಿರುತ್ತೆ, ಅದನ್ನ ತಿಂದ್ರೆ ನಾವು ಆರೋಗ್ಯವಾಗಿರ್ತೀವಿ. ಇಷ್ಟಂತೂ ನಾವು ರೈತ ಬಾಂಧವರು ತಿಳ್ಕೊಂಡು ನಾವು ಕೃಷಿಯೊಳಗೆ ಕಾಲಿಟ್ಟು ಮಾಡೋದಾದ್ರೆ ಅವನು ಜವಾಬ್ದಾರಿಯುತವಾದ ರೈತ ಅಂತ ಆಗ್ತಾನೆ, ಅವನು 4-6 ಜನಕ್ಕೆ ಉಪಕಾರನೂ ಹೊಂದಿದಂಗಾಗುತ್ತೆ. ಪಕ್ಷಿಗಳು ಇರಬೇಕು, ಹಣ್ಣಿನ ಗಿಡಗಳು ಬೆಳೆದ್ರೆ ಪಕ್ಷಿ ತಿಂತವೆ, ಪಕ್ಷಿ ಉಳಿದ್ರೆ ನಾವಿಲ್ಲ, ಪಕ್ಷಿ ಇದ್ದೇ ಇರಬೇಕು, ಪಕ್ಷಿ ಉಳಿದ್ರೆ ನಾವು ರೈತರಿಲ್ಲ. ಇರುವ 9 ಕೋಟಿನೂ ಕೂಡ ರೈತನೇ ಸಾಕನು ಹೇಳ್ತಾರೆ, ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ. ಬೆನ್ನಿನ ಮೂಳೆ ಮುರಿತಾರೆ, ಈಗಿನ ವ್ಯವಸ್ಥೆ ಹಂಗಿದೆ. ಅದನ್ನ ನಾವು ಯಾವತ್ತೇ ರೈತ ಬಾಂಧವರು ನಾವ್ ಯಾವ ಹಿಂದೆ ಇರಬೇಕು ಅಂದ್ರೆ ನೇಗಲು ಕುಂಟೆ ಭೂಮಿ ಅವರಿಂದಿರಬೇಕು, ದನಿ ಹಸುಗಳು ಗೋವುಗಳಿಂದಿರಬೇಕು, ಫಲವತ್ತತೆ ಕೊಡ್ತಕ್ಕಂತ ಗಿಡಗಳು ನೆರಳಲ್ಲಿರ್ಬೇಕು. ನಾವು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ತೀವಿ, ನಾವು ಬದುಕೋದಕ್ಕೆ ದಾರಿ ಆಗುತ್ತೆ. ಇವೆಲ್ಲವನ್ನೂ ಬಿಟ್ಬಿಟ್ಟು ನಾವು ಇವರೇ ಬೇರೆ ಬೇರೆ ವಿಚಾರ ನಾನು ಹೇಳಿದ್ನಲ್ಲ, ಆ ರೀತಿ ನಾವು ಹೋದ್ರೆ ನಾವು ರೈತರು ರೈತರಾಗಿರೋಕ್ ಸಾಧ್ಯವೇ ಇಲ್ಲ. ರೈತರು ರೈತರಾಗಿರ್ಬೇಕು ಅಂದ್ರೆ ಭೂಮಿ ಒಳಗೆ ಕೃಷಿಯಾಗಿ ನಾವು ಭೂಮಿಗೆ ಹಾಕ್ತಕ್ಕಂಥದ್ದು ಏನು ಗೊಬ್ಬರ ಅದನ್ನ ಫಲವತ್ತತೆ, ಕುರಿ ಗೊಬ್ಬರ ಆಗ್ಬಹುದು, ಧನಿನ ಗೊಬ್ಬರ ಆಗ್ಬಹುದು, ಬೇವಿನ ಎಲೆ ಆಗ್ಬಹುದು, ವಂಗೆ ಎಲೆ ಆಗ್ಬಹುದು, ಪ್ರತಿಯೊಂದು ಎಲ್ಲದನ್ನು ಕೂಡ ನಾವು ಮಲ್ಚಿಂಗ್ ಮಾಡ್ಕೊಂಡು ಉಳುಮೆ ಮಾಡಬೇಕು. ತಕ್ಕಂತೆ ಉಳುಮೆ ಮಾಡಬೇಕು, ಹೆಚ್ಚಿಗೆ ಉಳುಮೆ ಮಾಡಬಾರದು ಅಂತ ಉಳುಮೆ ಮಾಡಬೇಕು. ಜಾಸ್ತಿ ಮಾಡಕ್ ಹೋಗಬಾರ್ದು, ಬೇರೆಯವರಿಗೆ ಅಂತ ಉಳುಮೆ ಮಾಡಬಾರದು. ತೆಂಗಿನ ಬೇರು ಬುಡದಲ್ಲೇ ಇರೋದಿಲ್ಲ, ಎಲ್ಲಾ ಕಡೆನೂ ಅರಳಿರುತ್ತೆ. ನಾವು ಬಲರಾಮನ್ ನಗರ ಹೊಡಿತು ಅಂದ್ರೆ ಬೇರೆ ಅರಿಯುತ್ತೆ, ಅದು ಒಳ್ಳೆ ಆಹಾರ ಹುಡ್ಕೊಂಡು ಹೋಗ್ತಾ ಇರುತ್ತೆ, ಫಲವತ್ತೆ ಇರ್ಕೊಂಡು ಆ ವೃಕ್ಷಕ್ಕೆ ಬೆಳವಣಿಗೆ ಮಾರ್ಗವಾಗಿ ಕೊಡ್ತಾ ಇರುತ್ತೆ. ಅಷ್ಟಕ್ಕೆ ಕಟ್ಟಾದ್ರೆ ಅದು ಅದರ ಪೌಷ್ಟಿಕಾಂಶ ಮರಕ್ಕೆ ಕೊಡೋದಕ್ಕೆ ಶಕ್ತಿ ಇಲ್ದಂಗೆ ಆಗುತ್ತೆ. ಅದರಿಂದ ಉಳುಮೆ ಎಷ್ಟು ಬೇಕೋ ಅಷ್ಟು ನಮ್ಮ ಆರೋಗ್ಯಕ್ಕೆ. ನಾವು ಮೈಸೂರು ಪಾಕ್ ಬಹಳ ಚೆನ್ನಾಗಿದೆ, ಆನಂದವಾಗಿ ಒಳ್ಳೆ ರುಚಿಯಾಗಿದೆ, ಇದು ತಿಂದ್ರೆ ಖುಷಿ ಆಗುತ್ತೆ ಅಂತ ಒಂದ್ ಪೀಸ ಎರಡು ಪೀಸ ತಿನ್ಬಹುದು. ಜಾಸ್ತಿ ಕಾಲ್ ಕೆಜಿ ಅರ್ಧ ಕೆಜಿ ಗೊಟ್ಟಲೆ ನಾವು ತಿನ್ಕೊಂಡ್ರೆ ನಮ್ಮ ಆರೋಗ್ಯ ಹಾಳಾಗೋಗುತ್ತೆ. ಹಂಗೆ ಯಾವುದೇ ನಾವು ಏನೇ ಮಾಡಬೇಕು ಅಂದ್ರು ಕೂಡ ಭೂಮಿಗೆ ಎಷ್ಟು ಸೇರಿಸ್ಬೇಕು ಅಷ್ಟು ಸೇರಿಸ್ಬೇಕು. ನೀರಿಂದು ಅಷ್ಟೇ, ನೀರು ಯಥೇಚ್ಛವಾಗಿ ನಮ್ಮ ತೋಟದಲ್ಲಿ ಬೋರ್ನಲ್ಲಿ ಬೇಕಾದಷ್ಟು ನೀರಿದೆ ಅಂತೇಳಿ ಒಂದಡಿ ಎರಡಡಿ ಮೂರಡಿ ನೀರು ನಿಲ್ಲಿಸ್ಬಿಟ್ಟಿದೀವಿ ನಮ್ಮ ತೋಟ ತುಂಬಾ ಅಂತ ಹೇಳ್ಕೊಳಕ್ ಹೋಗಬಾರದು, ನಾವು ನಿಲ್ಲಿಸಲೂಬಾರದು. ಹನಿ ನೀರಾವರಿ ಸ್ಪ್ರಿಂಕ್ಲರ್ ಮೂಲಕ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡಬೇಕು. ಹನಿ ಬಿದ್ದಂತ ನೀರು ಸೀದಾ ಭೂಮಿ ಒಳಕ್ಕೆ ಬೇರಿಗೆ ಹೋಗಿ ತನುವಾಗುತ್ತೆ, ಅದಕ್ಕೆ ಮರ ಗಿಡ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ಆಯಸ ನೀರಿನಿಂದ ಗಾಳಿಗೆ ಮತ್ತೆ ಬಿಸಿಲು ಬೀಳುತ್ತೆ, ಆವಿಯಾಗಿ ಹೋಗುತ್ತೆ, ಗಿಡಗಳಿಗೆ ಬೆಳೆಗೆ ಯಾವುದು ಸೌಲಭ್ಯ ಆಗೋದಿಲ್ಲ. ಆದ್ರಿಂದ ನಾವು ಹನಿ ನೀರಾವರಿ ಪದ್ಧತಿ ಬೆಳೆದಿರ ತೋಟ ಬೆಳೆಯನ್ನು ನೋಡಬೇಕು. ತರಕಾರಿ ಗಿಡ ಆಗಲಿ, ನಾವು ತರಕಾರಿನೂ ಮಾಡ್ತೀವಿ, ಮೆಣಸಿನ ಗಿಡ ಬಳ್ಳಿ ಎಳಿತೀವಿ, ಆ ನೀರು ಬಳ್ಳಿಲಿ ಹೋಗ್ತಾ ಇರುತ್ತೆ, ಅದು ಒಣಗಲ್ಲ ಗಿಡ ಒಳ್ಳೆ ಚೆನ್ನಾಗಿ ಹಸಿರಾಗಿ ಫಲವತ್ತತೆ ಕೊಟ್ಟೆ ಕೊಡುತ್ತೆ. ಗಿಡಗಳು ಅಷ್ಟೇ, ಅಡಿಕೆನೂ ಅಷ್ಟೇ, ಬಾಳೆನೂ ಅಷ್ಟೇ, ಎಲ್ಲಾ ಗಿಡಗಳು ಅಷ್ಟೇ. ಹನಿ ನೀರಾವರಿ ಪದ್ಧತಿ ನಾವು ಬೆಳೆಸಿದ್ದೇ ಆದ್ರೆ ಅನುಕೂಲ ಇದೆ. ಇವಾಗ ಬೇಕಾದಂಗೆ ಕೃಷಿ ಇಲಾಖೆ ವತಿಯಿಂದ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಕೃಷಿ ಹೊಂಡ ಇಂಥವಕ್ಕೆಲ್ಲ ಕೊಡ್ತಾರೆ, ಡ್ರಿಪ್ನ ವ್ಯವಸ್ಥೆ ಎಲ್ಲ ಡ್ರಿಪ್ನ ವ್ಯವಸ್ಥೆ ಪ್ರತಿಯೊಂದು ಕೃಷಿ ಇಲಾಖೆ ತೋಟಗಾರಿ ಇಲಾಖೆ ವತಿಯಿಂದ ನಾವು ಸಹಾಯ ಪಡ್ಕೊಂಡಿದೀವಿ, ಅದರಿಂದ ಅನುಕೂಲತೆ ಪಡ್ಕೊಂಡಿದೀವಿ. ಒಂದು ಅನುಭವನು ಬಂದಿದೆ ನಮಗೆ, ಮಾಡ್ತಾ ಇದೀವಿ. ಅದರಿಂದ ನಾವ್ ಯಾವತ್ತು ಕೃಷಿ ಇಲಾಖೆ ತಜ್ಞರಾಗ್ಲಿ ತೋಟಗಾರಿ ಇಲಾಖೆ ತಜ್ಞರಾಗ್ಲಿ ಅವರಲ್ಲಿ ನಾವು ಸಂಪರ್ಕ ಇಟ್ಕೋಬೇಕು, ಅವ್ರ ಸಲಹೆ ಸಹಕಾರನು ನಮಗೆ ಬೇಕು, ನಮ್ಮ ಬುದ್ಧಿವಂತಿಕೆನೂ ಬೇಕು. ನಾವೇ ಎಲ್ಲದರಲ್ಲೂ ಪ್ರವೀಣರು ಅಂತ ನಾವು ಹೋಗ್ಬಾರ್ದು, ಅದಕ್ಕಾಗಿ ತಜ್ಞರು ಇರ್ತಾರೆ, ಅವ್ರ ಸಲಹೆ ಸಹಕಾರವನ್ನು ನಾವು ತಗೋಬೇಕು. ನಾವು ಬಹಳ ಶ್ರಮ ಪಟ್ಟು ಖುಷಿಯಾಗಿ ನಾವು ಮಾಡಿದ್ದೆ ಆದ್ರೆ ನಾವು ಎಲ್ಲಾ ಬೆಳೆ ಬೆಳೆದು ಆರೋಗ್ಯವಂತರಾಗಿ ನಾವು ಇರೋದಕ್ಕೆ ಸಾಧ್ಯತೆ ಆಗುತ್ತೆ. ಆಮೇಲೆ ಇವರ ಈ ಕೆಲವೊಂದು ಏನು ನಾವು ಈ ಬೊಬ್ಬರು ಫಾರಂ ಅಲ್ಲಿ ನಮಗೆ ಅನೇಕ ಬಾರಿ ಕರೆಸಿ ತರಬೇತಿ ಎಲ್ಲ ಕೊಡ್ತಾರೆ. ಅಲ್ಲಿ ನಾವು ಅಡಿಕೆ ಗಿಡಕ್ಕೆ ಏನ್ ರೋಗ ಬರುತ್ತೆ, ತೆಂಗಿನ ಬೆಳೆಗೆ ಏನ್ ರೋಗ ಬರುತ್ತೆ, ಅದು ಗರಿ ಯಾವ ತರ ಒಣಗಿದ ರೋಗ ಬರುತ್ತಾ, ಅದು ಕೆಜಿ ಗರಿ ಕಲರ್ ಬರುತ್ತಾ ಅಥವಾ ಅರಳು ಉದರ ರೋಗ, ಇಂಥವೆಲ್ಲ ಅವ್ರ ಸಲಹೆ ಸಹಕಾರ ಕೊಡ್ತಾರೆ. ಆಮೇಲೆ ಬೇರಿಗೆ ಔಷಧಿ ಹಾಕೋದು ಎಲ್ಲ ಕೊಡ್ತಾರೆ. ಆಮೇಲೆ ಅವ್ರು ಲಾಸ್ಟ್ ಹೇಳ್ತಾರೆ ಬೇರಿಗೆ ಮತ್ತೊಂದು ಎಲ್ಲ ಕೊಡೋದು ಅಂದ್ರೆ ಬಹಳ ಕಷ್ಟವಾಗುತ್ತೆ, ಅದರಿಂದ ಇದು ಮಾಡೋದು ಬೇಡ, ಮೇಲ್ಗಡೆ ಸ್ಪ್ರೇ ಮಾಡೋದಕ್ಕಿಂತ ನೀವು ಕೆಳಗಡೆ ಬೇರಿಗೆ ನೀವು ಮಾಡಬೇಕು. ಸುತ್ತ ಸುಮಾರು 5-6 ಅಡಿ ಒಂದಡಿ ಟ್ರೆಂಚ್ ತೆಗೆಯೋದು, ತೆಂಗಿನ ಮರದ ಸುತ್ತ ಟ್ರೆಂಚ್ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಸುಣ್ಣದಾಲು, ಧನಿನ ಗೊಬ್ಬರ, ಟ್ರೈಕೋಡರ್ಮ, ಸೋಡಾಮನ್ ಇಂಥವೆಲ್ಲ ಕೆಲವೊಂದು ಜೈವಿಕವಾಗಿ ಏನ್ ಅವ್ರು ಕಂಡಿಡ್ತಿರ್ತಾರ ಅಂತವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕುಡಿ ನೀವು ಅನುಕೂಲ ಆಗುತ್ತೆ ಅಂತ. ಅದನ್ನ ನಾವು ಟ್ರೆಂಚ್ ಹೊಡೆದ್ಬಿಟ್ಟು ಅದ್ರ ಸುತ್ತ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು, ಜಾಸ್ತಿ ಹಾಕಕ್ ಹೋಗ್ಬಾರ್ದು. ಇಂಥವೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿ ಅದನ್ನೇ ಮಣ್ಣು ಮುಚ್ಚಿದ್ರೆ ಅದು ಫಲವತ್ತತೆ ಕೊಟ್ಟೆ ಕೊಡುತ್ತೆ, ಅನುಕೂಲ ಆಗುತ್ತೆ, ಅದು ಆವಾಗ ಯಾವುದೇ ರೋಗ ಬರೋದಿಲ್ಲ. ಸ್ವಲ್ಪ ಹೇಳ್ಬೇಕು ಅಂದ್ರೆ ದೈವದತ್ವವಾಗಿ ನೈಸರ್ಗಿಕವಾಗಿ ಗಾಳಿಯ ಮತ್ತೊಂದಿಗೆ ಬರ್ತದೆ ಬರಲ್ಲ ಅಂತಲ್ಲ, ಬಂದ್ರು ಹೋಗ್ಲಾಡ್ಸೋದಕ್ಕೆ ಫಲವತ್ತತೆ ಕೊಟ್ಟಿರೋ ಶಕ್ತಿ ಇರುತ್ತೆ. ಆದ್ರೆ ನಾವು ಆರೋಗ್ಯವಂತರವಾಗಿದ್ರು ಸ್ವಲ್ಪ ತಲೆನೋವು ಬಂದ್ರು ಶಕ್ತಿ ಇದ್ರೆ ನಾವು ತಡ್ಕೊಂತೀವಿ, ನಮ್ಮ ನಿಶಕ್ತಿ ಆಗಿದ್ರೆ ತಲೆನೋವು ತಡ್ಕೊಳಕ್ ಆಗೋದಿಲ್ಲ, ಏನೋ ತಡ್ಕೊಳಕಲ್ಲ. ಹಾಗಾಗ್ಬಿಟ್ಟು ನಾವು ಭೂಮಿಗೆ ಒಳ್ಳೆ ಗೊಬ್ಬರ ಕೊಟ್ರೆ ಆ ಗಿಡ ಮರಗಳನ್ನ ಬೆಳೆಸೋ ಶಕ್ತಿನೂ ಕೊಡುತ್ತೆ, ಅದರಿಂದ ಅನುಕೂಲ ಒಳ್ಳೆಯ ಒಂದು ಬೆಳೆಗಳನ್ನ ತಗೊಳ್ಬಹುದು, ನಾವು ಎಲ್ಲಾ ಬೆಳೆನೂ ಬೆಳಿಬಹುದು. ಅವಾಗ ನಮ್ಮ ಆರ್ಥಿಕ ಮಟ್ಟನ ನಾವು ಸುಧಾರಿಸ್ಕೋಬಹುದು, ಅದು ಮುಂದೆ ನಮ್ಮ ಪೀಳಿಗೆಗೂ ಗೊಬ್ಬರ ಒಳ್ಳೆ ಮಣ್ಣನ್ನು ನಾವು ಬಿಟ್ಟು ಹೋಗ್ಬೇಕು, ವಿನಃ ವಿಷದ ರೂಪದಲ್ಲಿ ಮಣ್ಣು ನಾವು ಬಿಟ್ಟು ಹೋಗಬಾರದು. ನಾವೇ ಈಗ ಮರಣ ಹೊಂದಿದ್ರೆ ಮಣ್ಣಿಗೆ ಹೋಗ್ತೀವಿ, ಮಣ್ಣು ಮರಣ ಹೊಂದಿದ್ರೆ ಎಲ್ಲಿ ಹೋಗ್ಬೇಕು, ಇದು ಸಮಸ್ಯೆ ಆಗುತ್ತೆ. ಮಣ್ಣನ್ನ ಫಲವತ್ತೆಯಾಗಿ ನಾವು ಬಿಟ್ಟರೆ ಮಾತ್ರ ನಮಗೆ ಎಲ್ಲಾ ಸಕಲ ಪ್ರಾಣಿ ಮನುಷ್ಯರು ಎಲ್ಲದಕ್ಕೂ ಕೂಡ ಶಕ್ತಿ ಕೊಡೋ ಅಂತ ಮಣ್ಣು ನೀರು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ನಾವು ಬೆಳೆ ಬೆಳಿಬೇಕು. ನಾವು ಅನೇಕ ಬಾರಿ ಎಷ್ಟೋ ಸರಿ ತಾಲೂಕು ಪ್ರಶಸ್ತಿನೂ ನನಗೆ ಬಂತು, ಹೋಬಳಿ ಲೆವೆಲ್ದು ಬಂತು, ಡಿಸ್ಟ್ರಿಕ್ಟ್ ಲೆವೆಲ್ದು ಬಂತು, ಸಾವಯವ ಕೃಷಿ ಪ್ರಶಸ್ತಿ ಬಂತು. ಸಾವಯವದಲ್ಲಿ ಏನ್ ಅನಿಸ್ತಾವ ನಿಮಗೆ ಪ್ರಶಸ್ತಿ ಬಂತು? ನಮಗೆ ಬಹಳ ಖುಷಿ ಆಯ್ತು. ನಾನೊಬ್ಬ ಕೃಷಿಕನಾಗಿ ನಾನು ಸಾಧನೆ ಮಾಡಿದ್ಕೆ ನನಗೆ ತುಂಬಾನೇ ಒಂಥರ ಮನಸ್ಸಿತ್ತು, ಅಷ್ಟೇ ಸಂತೋಷನೂ ಆಯ್ತು, ಹೆಮ್ಮೆ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ಕೆ ಸಾರ್ಥಕವಾಯ್ತು ನನ್ನ ಜೀವನ. ನಾವು ಹುಟ್ಟಿದ್ದೇ ಈ ಭೂಮಿ ಒಳಗೆ ಹೋರಾಡಿದ್ದಕ್ಕೆ ಭೂಮಿ ತಾಯಿ ನಮಗೆ ಆಶೀರ್ವಾದ ಮಾಡಿದ್ರು. ನಮಗೆ ಪ್ರಶಸ್ತಿ ಬಂದಿದ್ದೆ ಆದ್ರಿಂದ ಭೂಮಿಯಿಂದ ಬಂತು. ಭೂಮಿ ತಾಯಿ ನಮಗೆ ಆಶೀರ್ವಾದ ಮಾಡಿದಾಳೆ. ಭೂಮಿ ತಾಯಿನೇ ನಮಗೆ ಕೋಟ್ಯಾಂತರ ರೂಪಾಯಿ ಕೊಟ್ಲು ಅನ್ನೋ ಒಂದು ಸಂತೋಷ ವಿನಃ ನನಗೆ ಬೇರೆ ಏನು ಇಲ್ಲ. ಭೂಮಿ ತಾಯಿಯಿಂದಲೇ ನಾವು ಬದುಕಿದೀವಿ, ಭೂಮಿ ತಾಯಿಯಿಂದಲೇ ನಾವು ಜೀವನ ಮಾಡ್ತಾ ಇದೀವಿ. ಭೂಮಿ ಆದ್ರಿಂದ ನಮ್ಮ ಎತ್ತು ತಾಯಿ, ಭೂಮಿ ತಾಯಿ ನಾವೆಷ್ಟು ಸಂರಕ್ಷಣೆ ಕೊಟ್ಟು ನಾವು ಸಾಕ್ತೀವೋ ನಮ್ಮ ತಾಯಿ ನಮ್ಮನ್ನ ಮಕ್ಕಳನ್ನಾಗಿ ಎದೆ ಹಾಲು ಕೊಟ್ಟು ಸಾಕಿರ್ತಾಳೆ. ಅದೇ ರೀತಿ ಎದೆ ಹಾಲು ಎಷ್ಟು ಪೌಷ್ಟಿಕವಾದ ಮಕ್ಕಳಿಗೆ ಆಹಾರನೋ ಜೀವಾಮೃತನು ಭೂಮಿಗೆ ಅಷ್ಟೇ ಅಮೃತ. ಇದಕ್ಕೋ ಜೀವಾಮೃತ ನಾವ್ ಯಾಕೆ ಮಾಡ್ತೀವಿ ಅಂದ್ರೆ, ಸೊ ಒಂದು ಉದಾಹರಣೆ, ತಾಯಿ ಎದೆ ಹಾಲನ್ನ ಮಕ್ಕಳಿಗೆ ಕೊಟ್ಟರೆ ಎಷ್ಟು ಪೌಷ್ಟಿಕ ಶಕ್ತಿಯಿಂದ ಬೆಳೀತವೆ ಮಕ್ಕಳು. ಹಂಗೆ ಜೀವ ಯಾವ್ದಕ್ಕೆ, ಭೂಮಿ ಮಣ್ಣಿಗೆ ಜೀವ ಇದೆ, ಅದಕ್ಕೆ ಅಮೃತ ಕೊಡಬೇಕು. ಅಮೃತ ಕೊಟ್ರೆ ಮಾತ್ರ ಅವಳು ಬೆಳೀತಾಳೆ. ಅಂದ್ರೆ ನಾವ್ ಏನೇ ಬೆಳೆ ಹಾಕಿದ್ರು ಕೂಡ ಬೆಳೆಯಂತ ಶಕ್ತಿ ಭೂಮಿಲಿ ಮಣ್ಣಲ್ಲಿ ಬಂದೇ ಬರುತ್ತೆ. ಇದು ಸತ್ಯ. ಅದು ಸಾವಯವ ಕೃಷಿ ಮಾಡಿದಾಗ ಮಾತ್ರ ಸಾಧ್ಯ, ಅದು ಅನುಭವ ಎಲ್ಲರಿಗೂ ಬರುತ್ತೆ. ಅದನ್ನ ಮಾಡಿದ್ರೆ ಮಾತ್ರ ನಾವು ಯೂರಿಯಾ ಅದು ಇದು ಎಲ್ಲ ಡಿ ಎ ಪಿ ಆ ಗೊಬ್ಬರ ಈ ಗೊಬ್ಬರ ಆ ಸ್ಪ್ರೇ ಮಾಡೋದು ಆ ಔಷಧಿ ಈ ಔಷಧಿ ಅದೇನು ಮಾಡಿದ್ರೆ ನಾವು ಭೂಮಿ ನಾಶ ಮಾಡದಂಗಾಗತ್ತೆ, ನಮ್ ತಾಯಿಗೆ ಎತ್ತ ತಾಯಿಗೆ ವಿಷ ಕುಡಿಸ್ದಂಗಾಗತ್ತೆ. ಇದು ಸತ್ಯವಾದ ಮಾತು, ದೈವದತ್ವವಾದಂತ ವಿಚಾರವನ್ನ ನನ್ನ ಅನುಭವಕ್ಕೆ ನಾನೇ ನಾನು ತಿಳ್ಕೊಂಡಿದ್ದೀನಿ. ನಾವು ಭೂಮಿಗೆ ಏನ್ ಒಳ್ಳೇದು ಮಾಡ್ತೀವೋ ಆ ಭೂಮಿ ಒಳ್ಳೆ ಆಹಾರ ನಮಗೆ ಕೊಡ್ತಾಳೆ. ಒಟ್ಟಾರೆ ಎಷ್ಟು ಎಕರೆ ಒಳಗಡೆ ಅಳವಡಿಸಿಕೊಂಡಿದ್ದೀರಾ? ನಾನು ಸುಮಾರು 4 ಎಕರೆ ಬೌಂಡ್ರಿ ಇದೆ, ಅದರಲ್ಲಿ ಇನ್ ಬೇರೆ ಹೊರದ್ ಬಿಡಿ. ಅದು ಹೇಳ್ಬೇಕು ಅಂದ್ರೆ ಇಷ್ಟರಲ್ಲೂ ಕೂಡ ನಾನು ಎಲ್ಲಾ ಒಂದು ಚೂರು ಜಾಗ ಖಾಲಿ ವೇಸ್ಟ್ ಮಾಡಿಲ್ಲ. ಆತರ ಬೆಳೆಗಳು ನೆಟ್ಟಿದ್ರಾ ನೀವು? ಎಲ್ಲಾ ಗಿಡಗಳನ್ನು ಎಲ್ಲ ತೋಟಗಾರಿಕೆ ಖಾಲಿ ಇದೆ, ಅಲ್ಲೆಲ್ಲ ನಾನು ಗಿಡಗಳು ಹಾಕ್ತಲೇ ಇರ್ತೀನಿ, ಇನ್ನೂ ಹಾಕ್ತಲೇ ಇದ್ದೀನಿ. ನಾನು ನನಗಿಬ್ರು ಮಕ್ಕಳು ಟೆಕ್ನಿಕಲ್ ಆಗಿ ಒಬ್ಬ ಇಂಜಿನಿಯರ್ ಕೆಲಸ ಮಾಡ್ತಾನೆ, ಈ ಕೊರೋನಾ ಬಂದಾಗ ಅವನು ಬಂದು ಮನೆ ಕಡೆ ಸೇರ್ಕೊಂಡು ಮನೆಯಲ್ಲೇ ಕೆಲಸ ಮಾಡ್ತಾನೆ, ಡೋರ್ ಸರ್ವಿಸ್ ಮಾಡ್ತಾನೆ, ಸೇಮ್ ಎಲ್ಲ ಆಯ್ತಿದ್ದು ಅವನು ಸೇಲ್ಸ್ ಸರ್ವಿಸ್ ಎಲ್ಲ ಮಾಡ್ತಾನೆ. ಇನ್ನೊಬ್ಬ ಮಗ ಟ್ರ್ಯಾಕ್ಟರ್ ಇಟ್ಕೊಂಡು ಅವನು ಕೆಲಸ ಮಾಡ್ತಾನೆ. ಇಬ್ರು ಮಕ್ಕಳು ನನಗೆ ಕೈ ಜೋಡಿಸ್ತಾರೆ ಕೃಷಿಯಲ್ಲಿ ಜೊತೆಲಿ ಅವರು ಬಂದು ಕೆಲಸ ಮಾಡ್ತಾರೆ ಟೈಮ್ ಇದ್ದಾಗ. ನಮ್ಮ ಮನೆಯವರು ಶ್ರೀಮತಿಯವರು ಅವರು ಇರ್ತಾರೆ, ನಮ್ಮ ಸೊಸೆಯಂದ್ರು ಪ್ರತಿಯೊಬ್ಬರು ನಮಗೆ ಎಲ್ಲ ಕೃಷಿಯೊಳಗೆ ಕೆಲಸ ಮಾಡೋದಕ್ಕೆ. ಹೆಚ್ಚಿನ ಕೆಲಸ ಇದ್ದಾಗ ನಾವು ಕೂಲರ್ನು ಕರೆಸ್ಕೋಬೇಕಾಗುತ್ತೆ, ಎಲ್ಲದನ್ನು ನಾವೇ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಹೆಚ್ಚಿಗೆ ಅವಲಂಬಿಸಿಕೊಳ್ಳಲ್ಲ, ಯಾವ್ದಾದ್ರು ಗಿಡಗಳು ಅದು ಇದು ಪ್ರಂಚ್ ಹೊಡೆಯೋದಕ್ಕೆ ಹಿಂಗೆಲ್ಲ ಕೂಲಿ ಬೇಕಾಗ್ತಾರೆ, ಕರ್ಕೊಂಡು ಮಾಡ್ತೀವಿ. ವಿನಃ ಏನು ದಿವಸ ಮಾಡಿದ್ರ ನೀವು ಬಾಲ್ಯದಲ್ಲಿ? ನಾನು ಹೈಸ್ಕೂಲು SLC ಪೂರ್ತಿ ಆಗ್ಲಿಲ್ಲ. ಯಾಕೆ? ಅವತ್ತಿನ ಕಾಲದಲ್ಲಿ ಸುಲಭ ಇತ್ತಲ್ಲ ವಿದ್ಯಾಭ್ಯಾಸ. ಇದ್ರೂ ನಮ್ಮ ಅಪ್ಪ ಅವ್ರ ತಾಯಿ ಒಂದು ಸುಮಾರು ಒಂದು 10-15 ಎಮ್ಮೆಗಳು ಸಾಕಿತ್ತು. ಅದರಲ್ಲಿ ನಾನು ಇಷ್ಟು ಆರೋಗ್ಯವಾಗಿ ಇರ್ಬೇಕಾದ್ರೆ ನಾನು ಇವತ್ತು ಈ ವಯಸ್ಸು ಸುಮಾರು 76 ತುಂಬಿದೆ. ನನಗೆ ಆ ಒಂದು ಬೆಣ್ಣೆ ತುಪ್ಪ ಹಾಲು ಮಜ್ಜಿಗೆ ಮೊಸರು ತಿಂದು ಆಗಿನ ಸೊಪ್ಪಿನ ಸಾರು ಮುದ್ದೆ ಎಲ್ಲ ಊಟ ಮಾಡೆ. ಇವತ್ತು ರೊಟ್ಟಿ ಹಾಕಿದ್ರೆ ತುಪ್ಪ ಎಲ್ಲ ಸರ್ವಿಗೆ, ನಮ್ಗೆ ತುಪ್ಪನೇ ಸರ್ವಿ, ಚಟ್ನಿ ಪಲ್ಯ ಕೊಡ್ತಿರ್ಲಿಲ್ಲ. ಅಂತ ಆಹಾರವನ್ನು ತಿಂದೆ ನಾವು ಇವತ್ತು ಆರೋಗ್ಯವಾಗಿ, BP ಶುಗರ್ ಮತ್ತೊಂದು ಏನೂ ಇಲ್ಲ, ಬಹಳ ಆರೋಗ್ಯವಂತರವಾಗಿದ್ದೀವಿ. ನಮ್ಮ ಮನೆಯಲ್ಲೂ ಎಲ್ಲ ಅಷ್ಟೇನೆ. ಇಷ್ಟು ವರ್ಷ ಆದ್ರೆ ನೀವು ಗಟ್ಟಿಮುಟ್ಟಾಗಿ ಇದೀವಿ ಕೃಷಿ ಕೆಲಸ ಮಾಡ್ತಾ ಇದ್ರೆ. ಇವತ್ತು ಸಲಿಕೆ ಹಿಡಿದು ಕೆಲಸ ಮಾಡ್ಬೇಕು ಅನ್ಸುತ್ತೆ. ಇವತ್ತು 2 ಬಿಂದಿಗೆ ಹಿಡಿದು ತೂಕದಲ್ಲಿ ತಗೊಂಡೋಗಿ ಒಂದು ಗಿಡಕ್ಕೆ ಹಾಕ್ಬೇಕು ಅನ್ಸುತ್ತೆ ಶಕ್ತಿ. ನಮ್ಮ ತೋಟದಲ್ಲಿ 3 ಬೋರ್ ಇದೆ, ಎಲ್ಲಾ ಡ್ರಿಪ್ಪಿನ ಅಳವಡಿಕೆ. ನಾವು ನೀರು ಹಾಯಿಸಕ್ ಹೋಗೋದೇ ಇಲ್ಲ, ಮೋಟರ್ ಆನ್ ಮಾಡಿರೋ ಅದ್ರ ಪಾಡಿಗಾದ್ರೂ ಡ್ರಿಪ್ ಅಲ್ಲಿ ನೀರು ಹೋಗ್ತಾ ಇದೆ. ಇಲಾಖೆ ವತಿಯಿಂದ ಸಾಕಷ್ಟು ಸಹಕಾರ ತಗೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಏನು ಯಾವ ಬಯಲ್ದೆ ನಾವು ನಮ್ಮ ತೋಟದಲ್ಲಿ ನಾವು ಕೆಲಸ ಮಾಡ್ತೀವಿ. ಸಾಕಷ್ಟು ರೀತಿಯಾದಂತ ಒಂದು ಹಣ್ಣಿನ ಬೆಳೆಯನ್ನ ಬೆಳೀತಾ ಇದ್ರ, ಎಲ್ಲ ನೀವು ಆರ್ಗಾನಿಕ್ ನಲ್ಲೇ ಬೆಳೀತಾ ಇದ್ರ ಸಾವಯವದಲ್ಲಿ. ಈಗ ಗುಣಮಟ್ಟ ಇರುತ್ತಲ್ಲ ಹಣ್ಣು, ಈಗ ಯಾವ ರೀತಿ ಮಾರಾಟ ಮಾಡ್ತೀರಾ? ಈಗ ಸಾವಯವದಲ್ಲಿ ಬೆಳೆದಿರತಕ್ಕಂತ ಹಣ್ಣು ಅಂತಂದ್ರೆ ಸಾಕಷ್ಟು ಬೇಡಿಕೆ ಇರುತ್ತಲ್ಲ? ಬೇಡಿಕೆ ಇರುತ್ತೆ. ಹೇಗೆ ನೀವು ಮಾರಾಟ ಮಾಡ್ತೀರಾ, ಎಷ್ಟು ಆದಾಯ ಬರುತ್ತೆ ನಿಮಗೆ? ಅದನ್ನ ನಾವು ಈಗ ಹಣ್ಣಿನ ವ್ಯಾಪಾರ ಮಾಡೋರು ಬಂದ್ಬಿಟ್ಟು ಅಲ್ಲೇ ಕಿತ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಈಗ ಎಷ್ಟಾಗುತ್ತೆ ಒಂದ್ ಗಿಡಕ್ಕೆ? 2,000, 3,000, 1,500, 1,000 ಕಡಿಮೆ ಯಾವ್ದಿರುತ್ತೆ. ಕೆಲವು ಟೈಮ್ ರೋಗ ಬಂದು ಹೋಗ್ಬಿಡುತ್ತೆ, ಅದಕ್ಕೆ ನಾವು ಕೆಲವು ಟೈಮು ಮೈಲ್ ತೂತು ಅಂತ ಬರುತ್ತೆ, ಸುಣ್ಣ ಅಂತ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಅದನ್ನ 3 ಎತ್ತರ ಕೊಡಿತೀವಿ, ತೆಂಗಿನ ಮರಕ್ಕೆ ಹೊಡಿತೀವಿ, ಅಡಿಕೆ ಮರಕ್ಕೆ ಹೊಡಿತೀವಿ. ಹಿಂಗೆಲ್ಲ ಹೊಡೆಯೋದ್ರಿಂದ ಸ್ವಲ್ಪ ರೋಗ ಕಡಿಮೆ ಆಗ್ತದೆ. ಅವರೇ ಎಷ್ಟು ಅಂತ ಹೇಳಿ ತಗೊಂಡು ಹೋಗ್ಬಿಡ್ತಾರೆ. ಒಂದು ವರ್ಷ 10,000, 1,000, 12,000, 1,800 ಹಿಂಗೆ ತಗೊಂಡು ಹೋಗ್ತಾರೆ. ಈ ಪ್ಯಾರ್ಲೆಂಡ್ನರು ವ್ಯಾಪಾರ ಮಾಡೋರು ಅವರು ಕೆಜಿಗೆ 25-30 ರೂಪಾಯಿ ನಂಗೆ ಅವ್ರು ತಗೊಂಡು ಹೋಗ್ತಾರೆ. ಈ ತರ ನಮ್ಗೆ ಏನು, ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳೋದಕ್ಕೆ ಅದ್ರ ಪಾಡಿ ಬಂದಷ್ಟು ಆದಾಯ ಬರ್ತಾ ಇರುತ್ತೆ. ಬಟ್ ನಮ್ಮ ಆರೋಗ್ಯ ನಮ್ ಬಂದವ್ರಿ ನಮ್ ಸ್ನೇಹಿತರಿ ನಮ್ ತೋಟದಲ್ಲಿ ಶ್ರೀಕಂಠಯ್ಯ ತೋಟಕ್ಕೆ ಹೋದ್ರೆ ನಾಲ್ಕು ಪ್ಯಾರಲ ಹಣ್ಣು ತಿಂದ್ ಬರ್ತೀವಿ, ಸಪೋಟ ಹಣ್ಣು ತಿಂದ್ ಬರ್ತೀವಿ ಕಣಯ್ಯ, ನುಗ್ಗೆ ಹಾಕಿದೀವಿ, ನುಗ್ಗೆ ಸೊಪ್ಪು ಮುರ್ಕೊಂಡು ಹೋಗ್ತಾರೆ, ನುಗ್ಗೆ ಕಾಯಿ ಕಿತ್ಕೊಂಡು ಹೋಗ್ತಾರೆ, ನೆಂಟರಿಷ್ಟೇ ಬರ್ಲಿ ಸ್ನೇಹಿತರೇ ಬರ್ಲಿ ಅದು ಆರೋಗ್ಯಕ್ಕೆ ಭಾರಿ ಒಳ್ಳೇದು. ನುಗ್ಗೆ ಸೊಪ್ಪೆ ಹಾಲೆ, ನುಗ್ಗೆ ಹೂವು, ನುಗ್ಗೆಕಾಯಿ ಇಂಥದ್ದೆಲ್ಲ ಬಂದವ್ರಿಗೂ ಕೊಡ್ತೀವಿ, ನಾವು ತಿಂತೀವಿ, ಆರೋಗ್ಯ ಕಾಪಾಡ್ಕೊಂಡು ಬೆಳೆಯನ್ನು ಮಾಡ್ತೀವಿ. ತೆಂಗಲ್ಲೂ ಅಷ್ಟೇ, ಸುಮಾರು ಈಗ ಮೊನ್ನೆ ಒಂದು ಎರಡು ವರ್ಷ ಮಳೆ ಕಡಿಮೆ ಆಗಿ ಸ್ವಲ್ಪ ರೋಗನೂ ಬಂದ್ಬಿಡ್ತಲ್ಲ, ಕಪ್ಪು ತಲೆ ರೋಗ, ನುಸಿ ರೋಗ ಅಂತ ಬಂತು, ಅವಾಗ ಸ್ವಲ್ಪ ಕಡಿಮೆ ಆಯಿತು. ಸುಮಾರು 12,000 ಕಾಯಿ ಕೊಬ್ಬರಿ ಹಾಕಿದೀವಿ ನಾವು, ನಮ್ಮ 150 ಗಿಡ ತೆಂಗು. ಆದ್ರೆ ಈಗ ಇತ್ತೀಚೆಗೆ ಈಗ ವರ್ಷದಿಂದ ಬೆಳೆ ಮತ್ತಿರುವ ಪುನಃ ಯಥಾಸ್ಥಿತಿ ಬೆಳೆ ಬರ್ತಾ ಇದೆ, ನಾವು ಹೆಚ್ಚಿನ ಆದಾಯ ನಾವು ತಗೊಳ್ಬಹುದು. ಆ ಅಡಿಕೆನೂ ಅಲ್ಲ ಅಷ್ಟೇ, ಅಂತಂತ ಬೆಳೆ ಬರ್ತಾ ಇದೆ, ಯಾಕೆಂದ್ರೆ ಒಂದೇ ಸರಿ ಹಾಕ್ಲಿಲ್ಲ, ಈ ವರ್ಷ 50, ಈ ವರ್ಷ 100, 200, 300, ಹಿಂಗ್ ಒಂದು 600 ಗಿಡ ಅಡಿಕೆನೂ ಮಾಡಿದೀನಿ. ಅಂತಂತ ನಾವೇನ್ ಮಾಡಿದ್ವಿ, ಅಂತಂತ ಬೆಳೆ ಆದಾಯನೂ ಬರೋದಕ್ಕೆ ಮಾರ್ಗ ಇದೆ. ನಮ್ದು ಯಾವುದೇ ಕೊರತೆ ಇಲ್ಲದ ರೀತಿ ನಾವು ಖುಷಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಭೂಮಿ ಮಣ್ಣನ್ನು ಉಳಿಸ್ಕೊಂಡಿದೀವಿ, ನಮ್ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ಬೇರೆಯವ್ರಿಗೂ ಕೊಡ್ತೀವಿ, ಅದರಿಂದ ಆದಾಯನೂ ಬರುತ್ತೆ, ಏನ್ ತೊಂದರೆ ಇಲ್ಲ. ಆಮೇಲೆ ತೆಂಗಿನ ಮೊಳಕೆ ಒಳ್ಳೆ ಬೀಜದ ತಳಿ ತರ್ತೀನಿ, ಸಸಿ ಮಾಡ್ತೀನಿ ನಾನೇ, ಕಾಯಿ ಉಣಿ ಮೊಳಕೆ ಮಾಡಿ ಗೆಪ್ಪೆ ಸಸಿ ಮಾಡಿ ಮಾರಾಟ ಮಾಡ್ತೀನಿ. ಅದು ಸಸಿ ಮೊಳಕೆ ಸಸಿ ಮಾಡಿದ್ರೆ 200 ರೂಪಾಯಿ, ಗೆಪ್ಪೆ ಸಸಿ ಮಾಡಿದ್ರೆ 300 ರೂಪಾಯಿ ಓಡುತ್ತೆ. ಅಡಿಕೆ ಸಸಿ ಗೋಟ್ ತಗೊಂಡ್ಬರ್ತೀನಿ, ಪ್ಯಾಕೆಟ್ ಅಲ್ಲಿ ಕೆಮ್ಮಣ್ಣು ತುಂಬಿ ಮೊಳಕೆ ಬಂದ್ಮೇಲೆ ಹಾಕ್ತೀನಿ, ಅದು 45-50 ರೂಪಾಯಿ ಅಡಿಕೆ ಸಸಿನೂ ಮಾಡ್ತೀನಿ. ತೆಂಗಿನ ಬೀಜದ ಕಾಯಿ ಅಂತಂದ್ರೆ ಹೇಳ್ತಿರ್ತೀರಿ, ಬೇರೆ ಕಡೆ ತರ್ತೀವಿ ಸ್ವಲ್ಪ, ಯಾಕೆಂತಂದ್ರೆ ನಮ್ಮ ಸುಮಾರು 20 ವರ್ಷದ ಮರ, 35-40 ವರ್ಷದ ಮರನಾರ ಆಗ್ಬೇಕು ಬೀಜದ ಕಾಯಿಗೆ, ಅದರಿಂದ ಬೇರೆ ಕಡೆ ತಗೊಂಡು ಆ ಒಳ್ಳೆ ಬೀಜದ ತಳಿ ನೋಡಿ ರೋಗ ಇಲ್ಲದ ತಳಿ ನೋಡಿ ಕೀಳಿಸ್ಕೊಂಡು ತಗೊಂಬರ್ತೀವಿ ಬೇರೆ ಕಡೆಯಿಂದ. ತಗೊಂಬಂದು ಅದನ್ನ ಒಣಗಿಸಿ ಹಾಕಿ ನಾವು ಮೊಳಕೆ ಮಾಡಿ ಅದರಿಂದಲೂ ಮಾರಾಟ ಮಾಡ್ತೀನಿ, ಅದರಿಂದಲೂ ಸಾಕಷ್ಟು ನಮ್ಗೆ ಆದಾಯ ಬರುತ್ತೆ. ಹಿಂಗ್ ಒಂದ್ರಲ್ಲೇ ಏನ ಆಗಲ್ಲ, ಎಲ್ಲಾದ್ರಲ್ಲೂ ಇದ್ರೆ ಮಾತ್ರ ರೈತ, ನಾವು ಬರೀ ತೆಂಗಿನ ಗಿಡ ಒಂದ್ ನೋಡ್ಕೊಂಡು ಜೀವನ ಮಾಡೋದ ಕಷ್ಟ. ಈಗ ಜೊತೆಗೆ ಹೈನುಗಾರಿಕೆನ ಮಾಡಿದ್ರ ಜಾಸ್ತಿ ಏನ್ ಮಾಡಿಲ್ಲ, ಮೊನ್ನೆ ಸುಮಾರು 3-4 ವರ್ಷ ಸಿಂಧಿ ಎಸಿದ್ದು ನಮ್ಮ, ಸುಮಾರು ಈಗ 6 ತಿಂಗಳಾಯ್ತು ನಾನು ಮಾರಾಟ ಮಾಡ್ಬಿಟ್ಟೆ, ನನ್ಗೆ ಯಾಕೋ ಅದು ಯಾಕೋ ಒಗ್ಗಿ ಬರಲಿಲ್ಲ, ಅದ್ರದೇ ಒಂಥರ ಸ್ಮೆಲ್ ಆಗೋದು, ಅದ್ರ ಗೊಬ್ಬರ ಹಾಕಿದ್ರೆ ಏನೋ ಒಂಥರ ಆಗೋದು. ಈಗ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಹಸು ಮಾತ್ರ ಇವಾಗ ದೇಸಿ ತಳು, ಈಗ ಮಲೆನಾಡು ಗಿಡ್ಡ ಇಂಥವೆಲ್ಲ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿಗೆ ಮನೆ ಅದನ್ನು ಎಲ್ಲ ಆಲ್ಟ್ರೇಷನ್ ಮಾಡಿಸಿ ಈಗ ಅವನ್ನೇ ಜಾಸ್ತಿ ಅಳವಡಿಸ್ಕೋಬೇಕು. ಒಬ್ಬ ರೈತನಿಗೆ ಒಂದು ಗೋವು ಇದ್ದೇ ಇರಬೇಕು, ಒಂದು ತೋಟಕ್ಕೆ ಒಂದು ಬೇವು ಇರಬೇಕು, ಬೇವು ಇರಬೇಕು. ಬೇವು ಎಲೆ ಉದುರುತ್ತೆ, ಅದ್ರ ಗೊಬ್ಬರ, ಬೇವಿನ ಅರಳು ಉದುರಲಿ ಗೊಬ್ಬರ ಆಗುತ್ತೆ, ಹಸರೆಲೆ ಗೊಬ್ಬರ ಆಗ್ತದೆ, ಅಥವಾ ಬೇವು ಉದುರದಂತ ಬೇವಿನ ಅರಳು ನಾವೇ ಅದನ್ನ ಆದ್ಕೊಂಡು ಅದನ್ನ ಒಣಗಿಸಿ ಅದನ್ನ ಪುಡಿ ಮಾಡಿ ನೆನೆಸ್ಬಿಟ್ಟು ಅದರಲ್ಲಿ ಬರುತ್ತಲ್ಲ ರಸ, ಅದನ್ನು ಕೂಡ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಬೇವಿನೆಣ್ಣೆ ತೆಗಳೋದು ಕಡಿಮೆ ಆಗುತ್ತೆ. ಅದಕ್ಕೆ ಒಂದ್ ಬೇವಿನ ಮರ ಇದ್ದೇ ಇರಬೇಕು, ಒಂದ್ ಬೇವಿನ ಮರ ನಾನು ಉಳಿಸ್ಕೊಂಡೇ ಇದ್ದೀನಿ, ಅದನ್ನ ಕಳೆಯಲ್ಲ. ಆತರ ಆದ್ರೆ ಭೂಮಿ ಎಲ್ಲಾ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭೂಮಿ ಫಲವತ್ತತೆ ಮಣ್ಣು ಕಾಪಾಡಿಕೊಂಡಕ್ಕೆ ಅನುಕೂಲ ಆಗುತ್ತೆ. ಈಗ ಏನ್ ಅನ್ಸುತ್ತೆ ನಿಮ್ಗೆ ಈ ಸಾವಯವ ಕೃಷಿ ಬದುಕು? ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಖುಷಿ ಕಂಡಿದ್ರ? ಖುಷಿ, ನಾವು ಖುಷಿ ಕಂಡಿದೀವಿ, ಆರೋಗ್ಯವಾಗಿದೀವಿ, ಎಲ್ಲದಕ್ಕಿಂತ ಒಳ್ಳೆ ಆರೋಗ್ಯ ಇದೆ. ಆರೋಗ್ಯ ಯಾವುದೇ ಊರಿ ಯಾವುದೇ ಟೌನ್ ಸಿಟಿಗೆ ಹೋದ್ರು ಕೂಡ ಒಳ್ಳೆ ನಮ್ಗೆ ಆಮ್ಲಜನಕ ಸಿಗೋದಿಲ್ಲ. ಒಳ್ಳೆ ಗಾಳಿ ತಗೋಬೇಕು ಅಂದ್ರೆ ನಾವು ಬೆಳಗ್ಗೆ ತೋಟಕ್ಕೆ ಹೋದ್ರೆ ಸಂಜೆವರೆಗೂ ಅಲ್ಲಿರ್ತೀವಿ, ಒಳ್ಳೆ ಎಲ್ಲಾ ಗಿಡ ಮರಗಳಲ್ಲೂ ಕೂಡ ನಾವು ಒಳ್ಳೆ ಗಾಳಿ ಸೇವನೆ ಮಾಡ್ತೀವಿ, ಅದರಿಂದ ಆರೋಗ್ಯ ಆಗುತ್ತೆ, ಅದು ಬಹಳ ಮುಖ್ಯವಾದ್ದು. ನಾವು ಟೌನ್ ಅಲ್ಲಿ ಡೀಸೆಲ್ ಹೋಗಿ ಪೆಟ್ರೋಲ್ ಹೋಗಿ ಆತರ ಏನಿರಲ್ಲ, ಎದ್ದು ತೋಟಕ್ಕೆ ಹೋಗಿ ನೋಡಬೇಕು ಖುಷಿ ಯಾವಾಗ. ಈಗಿನವ್ರು ಏನಿಲ್ಲ, ಎದ್ದು ತೋಟಕ್ಕೆ ಹೋಗಲ್ಲ, ಏನು ಇಲ್ಲ, ಮೊಬೈಲ್ ಇಟ್ಕೊಂಡು ಓಡಾಡ್ಕೊಂಡು ಬರ್ತಾರೆ, ನಾವು ಅವ್ರಿಗೆ ಏನು ಹೇಳಕ್ ಬರಲ್ಲ. ಬಟ್ ನಮ್ಮನೇಲಿ ಸಾಮಾನ್ಯವಾಗಿ ಆತರ ಏನಿಲ್ಲ, ಮಕ್ಕಳಾದ್ರೂ ಅಷ್ಟೇನೆ, ನಮ್ಮನೆಯವ್ರು ನನಗಿನ್ನಲ್ಲೂ ತುಂಬಾನೇ ರೀ, ತೋಟಕ್ಕೆ ಹೋಗೋಣ್ರಿ, ಆದ್ರೆ ಮೆಣಸೆಣ್ಣು ಬಂದಿದ್ದಾವೆ ನಾವು ಬಿಡಿಸ್ಬೇಕು, ಕಳೆ ಕೇಳ್ಬೇಕು ಅಂತ ಇರ್ತಾರೆ. ಹಂಗಾಗಿ ನಾವು ಭೂಮಿ ಒಳಗೆ ಹೋರಾಡ್ತಾ ಇದೀವಿ, ಭೂಮಿ ತಾಯಿಯಲ್ಲಿ ಜೊತೆಯಲ್ಲಿ ಇದೀವಿ. ಇಷ್ಟು ಹೇಳೋದಕ್ಕೆ ನಾ ತುಂಬಾನೇ ಖುಷಿ ಪಡ್ತೀನಿ. ಒಳ್ಳೇದು ಶ್ರೀಕಂಠಯ್ಯ ಅವರೇ, ಇಲ್ಲೇ ತನಕ ಈ ಒಂದು ಸಾವಯವ ಕೃಷಿಯಲ್ಲಿ ಅಂದ್ರೆ ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರು, ಅದರಲ್ಲೂ ಮುಖ್ಯವಾಗಿ ಅಡಿಕೆ ತೆಂಗು ಹಣ್ಣಿನ ಬೆಳೆಗಳನ್ನ ಸಹ ಬೆಳೀತಾ ಇದ್ರ. ಒಟ್ಟಾರೆ ಈ ಒಂದು ಸಾವಯವ ಕೃಷಿಯ ಬದುಕು ಒಳ್ಳೆಯ ಉತ್ತಮವಾಗಿದೆ, ಇದರಲ್ಲಿ ನಾವು ಸಾಕಷ್ಟು ಸಂತೋಷವನ್ನು ಸಹ ಕಂಡಿದ್ವಿ ಅಂತೇಳಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಮತ್ತು ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಇದುವರೆಗೂ ಸಮಗ್ರ ತೋಟಗಾರಿಕೆ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಗವಿರಂಗಪುರ ಗ್ರಾಮದ ಪ್ರಗತಿಪರ ಕೃಷಿಕ ಶ್ರೀಕಂಠಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್.

ಕಿತ್ತೂರು, ಕಮ್ಮರಡಿ, ಜೋಯಿಡ, ಹಳಿಯಾಳ, ಗೇರುಸೊಪ್ಪಗಳಲ್ಲಿ ತಲಾ 7 ಸೆಂಟಿಮೀಟರ್, ಯಲ್ಲಾಪುರ, ಶಿರಾಳಿ, ಮೂಡುಬಿದ್ರೆ, ಖಾನಾಪುರ, ಕಳಸ, ಸಂಕೇಶ್ವರಗಳಲ್ಲಿ ತಲಾ 6 ಸೆಂಟಿಮೀಟರ್, ಕುಮುಟಾ, ಕಾರವಾರ ವೀಕ್ಷಣಾಲಯ, ಕಾರ್ಕಳ, ಹೊನ್ನಾವರ, ಧರ್ಮಸ್ಥಳ, ಚಿಕ್ಕೋಡಿ, ಪುತ್ತೂರು, ಕಲಘಟಕಿಗಳಲ್ಲಿ ತಲಾ 5 ಸೆಂಟಿಮೀಟರ್, ಹುಕ್ಕೇರಿ, ಗೋಕರ್ಣ, ಚಿಟಗೊಪ್ಪ, ಭಾಗಮಂಡಲ, ಬೆಳ್ತಂಗಡಿ, ಬಂಟ್ವಾಳ, ಅಂಕೋಲಾ, ನಾಪೊಕ್ಲುಗಳಲ್ಲಿ ತಲಾ 4 ಸೆಂಟಿಮೀಟರ್, ಮಾಣಿ, ಕಿರವಟ್ಟಿ, ಹುಂಚದಕಟ್ಟೆ, ಹುಮನಾಬಾದ್, ಹಿಡ್ಕಲ್ ಡ್ಯಾಂ, ಬೆಳಕಾವಿ, ಬನವಾಸಿ, ಜಾಲಕಿ ಕ್ರಾಸ್, ಯದ್ರಾಮಿಗಳಲ್ಲಿ ತಲಾ 3 ಸೆಂಟಿಮೀಟರ್, ತ್ಯಾಗರ್ತಿ, ಶಿರಹಟ್ಟಿ, ಶಿಗ್ಗಾವಿ, ಸೇಡಬಾಳ, ರಾಯಭಾಗ, ಎನ್ಆರ್ಪುರ, ಮೂಲ್ಕಿ, ಮಂಥಲ, ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ, ಮಹಾಲಿಂಗಪುರ, ಕುಂದಗೋಳ, ಇಂಡಿ, ಹುಬ್ಬಳ್ಳಿ, ಧಾರವಾಡ, ಗೋಕಾಕ, ಚಿಂಚೋಳಿ, ಬೈಲಹೊಂಗಲ, ಆನವಟ್ಟಿ, ಆಳಂದ, ವಿಜಯಪುರಗಳಲ್ಲಿ ತಲಾ 2 ಸೆಂಟಿಮೀಟರ್, ತರೀಕೆರೆ, ಸಿಂಧಗಿ, ಶೋರಾಪುರ, ಶಿವಮೊಗ್ಗ, ಶಕ್ತಿನಗರ ವೀಕ್ಷಣಾಲಯ, ಶಹಪುರ, ಸೇಡಂ, ರಾಯಚೂರು, ರಬಕವಿ, ಪೊನ್ನಂಪೇಟೆಗಳಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ. ಗಾಳಿಯ ವೇಗ ಗಂಟೆಗೆ 40-50 ಕಿಲೋಮೀಟರ್ ಇರುವ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ನಿಂದ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯಲ್ಲಿ ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 1899 ರಿಂದ ಗರಿಷ್ಠ 9669. ಚನ್ನಗಿರಿ ಮಾರುಕಟ್ಟೆ ಧಾರಣೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 53,579 ರಿಂದ 60,999. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 24,400 ರಿಂದ 3,020. ಮೆಣಸು ಕ್ವಿಂಟಾಲ್ಗೆ 55,679 ರಿಂದ ಗರಿಷ್ಠ 55,779. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರಿಂದ ಗರಿಷ್ಠ 2,484. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆ. ಅಂತ್ಯವಿಲ್ಲದ ಕೆರೆಯ 12 ತೊಬು ಮಧುಗಾದ 12 ತೊಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರೆದ ನಾ ನಿಲ್ವಳಲ್ಲ ನಾ ನಿಲ್ವಳಲ್ಲ ನಾ ನಿಲ್ವಳಲ್ಲ ಕಚೇರಿಗೆ ಮಧುಗಾ ಕಚೇರಿಗೆ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮಧುಗನೂರ ಮಲ್ಲೇಗೌಡ ಕೊಡಡಿ ಹೋಗಿ ಸುದ್ದಿಯ ತಿಳಿಸಯ್ಯ